ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಇಂದಿನ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ ಆಗಿದೆ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಸಗೊಬ್ಬರ ಕಲಬೆರಕೆ ಪತ್ತೆ ಹಚ್ಚುವಿಕೆ, ಈ ಕುರಿತು ಕೃಷಿ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿರುವ ಎಂ ಗಾಯತ್ರಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ರಸಗೊಬ್ಬರ ಕಲಬೆರಕೆ ಪತ್ತೆ ಹಚ್ಚುವ ವಿಧಾನಗಳು. ಈ ವಿಷಯವಾಗಿ ಕೃಷಿ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿರುವ ಎಂ ಗಾಯತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಗಾಯತ್ರಿ ಅವರೇ. ನಮಸ್ಕಾರ. ನಮ್ಮಲ್ಲಿ ನಾವು ಕೃಷಿಯನ್ನು ಮಾಡುವಾಗ ಈ ರಸಗೊಬ್ಬರಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ಕೊಳ್ತೇವೆ. ನಮ್ಮ ರೈತ ಬಾಂಧವರು ಇದಕ್ಕೆ ಸಾಕಷ್ಟು ಬೆಲೆಯನ್ನು ತೆತ್ತು ಅವರು ತಮ್ಮ ಕೃಷಿಗೆ ಬಳಸಿಕೊಂಡು ಇಳುವರಿ ಹೆಚ್ಚಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಈ ರಸಗೊಬ್ಬರದ ಬೇಡಿಕೆಯನ್ನು ಬಳಸಿಕೊಂಡು ಕೆಲವರು ರೈತರಿಗೆ ಮೋಸ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ರಸಗೊಬ್ಬರದಲ್ಲಿ ಕಲಬೆರಕೆ ಮಾಡುವಂಥದ್ದು, ಮತ್ತು ಇಡೀ ರಸಗೊಬ್ಬರನೇ ಒಂದು ರೀತಿ ನಕಲಿ ರಸಗೊಬ್ಬರ ಆಗಿರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ತಾವಿವತ್ತು ಈ ಒಂದು ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಈ ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ಮುಂಗಾರು ಹಂಗಾಮಿಗೆ ಈ ರಸಗೊಬ್ಬರದ ದಾಸ್ತಾನು ಎಷ್ಟು ಮಟ್ಟಿಗಾಗಿದೆ, ಎಷ್ಟು ಮಟ್ಟಿಗೆ ಬೇಡಿಕೆ ಇದೆ, ಯಾವ್ಯಾವ ರಸಗೊಬ್ಬರಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಓಕೆ, ಎಲ್ಲ ರೈತ ಬಾಂಧವರಲ್ಲಿ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಪೂರ್ವ ಮುಂಗಾರುನ ಮಳೆ ಶುರುವಾಗಿದ್ದು ರೈತರು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ತಾ ಇರ್ತಾರೆ. ಈಗ ನಾವು ನಮ್ಮ ಬಿತ್ತನೆಗೆ ಮುಂಚಿತವಾಗಿ ರಸಗೊಬ್ಬರಗಳನ್ನು ಜಮೀನಿಗೆ ಅಥವಾ ಭೂಮಿಗೆ ಸೇರಿಸಬೇಕಾಗಿರೋದ್ರಿಂದ ರಾಜ್ಯದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ನಮ್ಮ ರಾಜ್ಯದಲ್ಲಿ ಸುಮಾರು 22.75 ಲಕ್ಷ ಟನ್ಗಳಷ್ಟು ವಿವಿಧ ರಸಗೊಬ್ಬರಗಳ ಬೇಡಿಕೆ ಇರ್ತದೆ. ಅದರಲ್ಲಿ ಯೂರಿಯಾ 8.5 ಲಕ್ಷ ಟನ್ಗಳಷ್ಟು ಯೂರಿಯಾ ರಸಗೊಬ್ಬರದ ಬೇಡಿಕೆ ಇರುತ್ತೆ. DAP 4 ಲಕ್ಷ ಟನ್ಗಳಷ್ಟು, MOP 2.18 ಲಕ್ಷ ಟನ್ಗಳಷ್ಟು, ಮತ್ತು ಕಾಂಪ್ಲೆಕ್ಸ್ ಸಂಯುಕ್ತ ರಸಗೊಬ್ಬರಗಳು 7.75 ಲಕ್ಷ ಟನ್ಗಳಷ್ಟು ಬೇಡಿಕೆ ಇರ್ತದೆ. ಇದಕ್ಕೆ ಪೂರಕವಾಗಿ ನಮ್ಮ ರಾಜ್ಯದಲ್ಲಿ ನಾವು ಈಗಾಗಲೇ ಸಾಕಷ್ಟು ಗೊಬ್ಬರಗಳನ್ನು ದಾಸ್ತಾನು ಮಾಡಿದ್ದೀವಿ. ಅದರಲ್ಲಿ ಸುಮಾರು 7.8 ಲಕ್ಷ ಟನ್ಗಳಷ್ಟು ಒಟ್ಟು ರಸಗೊಬ್ಬರಗಳನ್ನು ನಾವು ದಾಸ್ತಾನು ಮಾಡಲಾಗಿದೆ. ಜೊತೆಗೆ ಇದರಲ್ಲಿ ನಾವು ಕಾಪು ದಾಸ್ತಾನು ಅಂತ ಹೇಳ್ಬಿಟ್ಟು ನಮ್ಮ ಮಾರ್ಕೆಟಿಂಗ್ ಫೆಡರೇಷನ್ ಆ ಒಂದು ಗೋಡಾನುಗಳಲ್ಲೂ ಸಹ ದಾಸ್ತಾನನ್ನು ನಾವು ಮಾಡಿದ್ದೇವೆ. ಅಂದ್ರೆ ತುರ್ತು ಒಂದು ಅವಶ್ಯಕತೆಗೆ ನಮಗೆ ಬೇಕಾಗುವಂತಹ ರಸಗೊಬ್ಬರವನ್ನು ಕೂಡ ನಾವು ಇಲ್ಲಿ ದಾಸ್ತಾನನ್ನು ಹೊಂದಿದ್ದೀವಿ ಅಂತ. ಹೌದು, ಹೊಂದಿದ್ದೀವಿ. ಅಂದ್ರೆ ಈ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳ ಇದೆಯಲ್ಲ, ಅದರಲ್ಲಿ ಅವರು ಅದನ್ನು ದಾಸ್ತಾನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಗಳು ಎಲ್ಲಾ ಜಿಲ್ಲೆಗಳಲ್ಲಿ ಅದರ ಬ್ರಾಂಚಸ್ ಇದೆ, ಅದರ ಗೋಡೌನ್ಸ್ ಇದೆ, ಆ ಮೂಲಕ ನಾವು ದಾಸ್ತಾನು ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ಈ ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಗುರುತಿಸುವಂಥ ವಿಧಾನಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಅಗತ್ಯವಾಗಿ ನಾವು ಈಗ ರೈತರಿಗೆ ನಕಲಿ ಗೊಬ್ಬರ ಯಾವ ರೀತಿ ಇರುತ್ತೆ ಅಥವಾ ಕಲಬೆರಕೆ ಆಗಿದೆ ಯಾವ ರೀತಿ ಅಂತ ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಯಾಕಂದ್ರೆ ನಾವು ಅದಕ್ಕೋಸ್ಕರ ದುಡ್ಡು ಕೊಡ್ತೀವಿ, ಅದು ಮೇಜರ್ ಪೋರ್ಷನ್ ಆಫ್ ದ ಕಾಸ್ಟ್ ಆಫ್ ಕಲ್ಟಿವಿಕೇಶನ್, ಬೇಸಾಯದ ವೆಚ್ಚದಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಹೌದು. ಹಾಗಾಗಿ ಈಗ ಮೊದಲಿಗೆ ನಾವು ಯಾವ್ದಾದ್ರೂ ಅಧಿಕೃತ ಮಾರಾಟಗಾರರಲ್ಲಿ ರಸಗೊಬ್ಬರವನ್ನ ಖರೀದಿ ಮಾಡೋದಕ್ಕೆ ಹೋದಾಗ ನಾವು ಆ ರಸಗೊಬ್ಬರದ ಚೀಲಗಳನ್ನ ಕೆಲವು ತೆಗೆದಿಟ್ಟಿರ್ತಾರೆ. ಅದನ್ನ ನಾವು ಗಮನಿಸಿದಾಗ ಏನಾಗುತ್ತೆ,

ತರಬೇತಿಗಳು ಕೊಡ್ತಾ ಇರ್ತೀರಾ? ಹಾ, ತರಬೇತಿ ಕಲಬುರ್ಗಿ ನಮ್ಮ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ರೈತರಿಗೆ, ರೈತ ಮಹಿಳೆಯರಿಗೆ ಯಾವ ರೀತಿ ರಸಗೊಬ್ಬರಗಳನ್ನ ನಕಲಿ ಅಥವಾ ಕಲಬೆರಿಕೆಯನ್ನು ಕಂಡುಹಿಡಿಯಬೇಕು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ರೈತ ಬಾಂಧವರೇ, ತಮಗೆ ಈ ನಕಲಿ ಮತ್ತು ಕಲಬೆರಿಕೆ ರಸಗೊಬ್ಬರಗಳನ್ನು ಕಂಡುಹಿಡಿಯುವಂಥ ವಿಧಾನಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಎಂ ಗಾಯತ್ರಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8272729827. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8272729827. ತುಂಬ ಸಂತೋಷ ಗಾಯತ್ರಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನಕಲಿ ಮತ್ತು ಕಲಬೆರಕೆಯ ರಸಗೊಬ್ಬರಗಳನ್ನು ಯಾವ ರೀತಿಯಾಗಿ ಅವರು ಕಂಡುಹಿಡಿಯಬಹುದು, ಜೊತೆಗೆ ಈ ರಸಗೊಬ್ಬರಗಳನ್ನು ಕೊಳ್ಳುವಾಗ ಯಾವ್ಯಾವ ಅಂಶಗಳನ್ನು ಅವರು ಗಮನಿಸಬೇಕಾಗತ್ತೆ, ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ರಸಗೊಬ್ಬರ ಕಲಬೆರಕೆ ಪತ್ತೆ ಹಚ್ಚುವ ವಿಧಾನಗಳು ಕುರಿತು ಕೃಷಿ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿರುವ ಎಂ ಗಾಯತ್ರಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ನಲ್ಮೆಯ ಕೇಳುಗರೆ, ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗೆ ಒಂದು ಆಪ್ತ ಮಾತುಕತೆ. ಇದೇ ಬುಧವಾರ May 11 ರಾತ್ರಿ 10:05-11 ವಾರಕ್ಕೆ 60 ರೂಪಾಯಿ ಪಗಾರ. ಅಷ್ಟರೊಳಗೆ ಸಂಸಾರ ನಡೆಸಬೇಕು. ಅಷ್ಟರೊಳಗೆ ಸಂಸಾರ. ತಿಂಗಳಿಗೆ ಮನೆ ಬಾಡಿಗೆ 80 ರೂಪಾಯಿ. ಒಂದ್ ಲೈನ್ ಯಾವ್ದಾರ ಒಂದು ಸಿನಿಮಾ ಹಾಡು. ಮೇರಾ ಜೀವನ ಕೋರಾ ಕಾಗಜ್ ಕೋರಾ ಹೀರೇ. ಇದೇ ಬುಧವಾರ May 11 ರಾತ್ರಿ 10:05-11. ಕೃಷಿರಂಗದಲ್ಲಿ ಈಗ ಕೃಷಿ ಮಾಹಿತಿ. ಜೇನುನೊಣಗಳು ಮಾನವನಿಗೆ ನೀಡ್ತಾ ಇರುವಂತಹ ವರದಾನ ಅಂದ್ರೆ ಜೇನುತುಪ್ಪ. ಹಾಗೆಯೇ ಜೇನುಮೇಣ ಮತ್ತೆ ಸಣ್ಣ ಪ್ರಮಾಣದಲ್ಲಿ ಜೇನುವಿಷ, ಜೇನು ಅಂಟು, ರಾಜಶಾಹಿ ರಸ ಮತ್ತೆ ಪರಾಗ ಇವನ್ನೆಲ್ಲ ಮುಖ್ಯವಾಗಿ ನಮಗೆ ನೀಡ್ತವೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ವರದಾನ ಅಂದರೆ ಸಸ್ಯಗಳಲ್ಲಿ ಮತ್ತು ಬೆಳೆಗಳಲ್ಲಿ ಈ ಪರಾಗಸ್ಪರ್ಶವನ್ನು ಇವು ಮಾಡ್ತವೆ. ಜೇನು ಕುಟುಂಬಗಳನ್ನು ಆಹಾರ ಸಿಕ್ಕುವಂಥ ಸೌಲಭ್ಯಗಳನ್ನು ಅರಿತುಕೊಂಡು ಹವಾಮಾನಕ್ಕೆ ಅನುಗುಣವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಿ ಅಲ್ಲಿ ಆಹಾರ ಸಿಗುವಂಥ ಕಾಲ ಮುಗಿದ ನಂತರ ಮತ್ತೊಂದು ಸ್ಥಳಕ್ಕೆ ಅಥವಾ ಮೂಲ ಸ್ಥಳದಲ್ಲಿ ಇಡೋದು ಅನಿವಾರ್ಯ. ಈ ರೀತಿ ಸಾಕಣೆ ಮಾಡಿ ನಿರ್ವಹಿಸುವಂಥ ಜೇನು ಕೃಷಿಯನ್ನು ಸ್ಥಳಾಂತರ ಜೇನು ಕೃಷಿ ಅಂತ ಕರೀತಾರೆ. ಭಾರತೀಯ ತುಡುವೆ ಜೇನು ಮತ್ತು ಯುರೋಪಿಯನ್ ಜೇನುನೊಣಗಳು ಸ್ಥಳಾಂತರ ಜೇನು ಕೃಷಿಗೆ ಯೋಗ್ಯವಾಗಿದ್ದಾವೆ. ಇದರಿಂದ ಜೇನು ಕೃಷಿಕರಿಗೆ ಜೇನುತುಪ್ಪ ಮತ್ತು ಜೇನು ಮೇಣದಿಂದ ಲಾಭ ಆದರೆ ರೈತರಿಗೆ ಪರಾಗಸ್ಪರ್ಶ ಸೇವೆಯಿಂದ ಬೇರೆ ಬೇರೆ ಬೆಳೆಗಳಲ್ಲಿ ಶೇಕಡಾವಾರು ಇಳುವರಿ ಹೆಚ್ಚಾಗುತ್ತೆ. ಅಲ್ಲದೆ ಹಣ್ಣು, ಬೀಜ ಮತ್ತು ಕಾಳುಗಳ ಒಂದು ಗುಣಮಟ್ಟ, ಗಾತ್ರ, ದೃಢತೆ, ಎಣ್ಣೆ ಅಂಶ ಇದು ಹೆಚ್ಚಾಗೋದು ಕಂಡುಬಂದಿದೆ. ಸ್ಥಳಾಂತರ ಜೇನು ಕೃಷಿಯಿಂದ ಆಹಾರದ ಕೊರತೆಯಿಂದ ಜೇನು ಕುಟುಂಬಗಳು ಪಲಾಯನಗೊಳ್ಳೋದನ್ನು ನಾವು ತಪ್ಪಿಸಬಹುದು. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಸ್ಥಳಾಂತರ ಜೇನು ಕೃಷಿಗೆ ಸೂಕ್ತವಾದಂಥ ಬೆಳೆಗಳು ಅಂದರೆ ಕೃಷಿ ಬೆಳೆಗಳಲ್ಲಿ ಸೂರ್ಯಕಾಂತಿ, ಹತ್ತಿ, ಹುಚ್ಚಳ್ಳು, ಕುಸುಬೆ, ಸಾಸಿವೆ, ಕಡಲೆ, ತೊಗರಿ ಮತ್ತು ಸೋಯಾ ಅವರೆ ಬಹಳ ಮುಖ್ಯವಾದಂಥವು. ಇನ್ನು ತರಕಾರಿ ಬೆಳೆಗಳಲ್ಲಿ ಟೊಮ್ಯಾಟೊ, ಕಲ್ಲಂಗಡಿ, ಕರ್ಬೂಜ, ಸೌತೆ, ಈರುಳ್ಳಿ, ನುಗ್ಗೆ ಮತ್ತು ಕುಂಬಳ ಜಾತಿಯ ತರಕಾರಿ ಬೆಳೆಗಳು ಬಹಳ ಸೂಕ್ತ. ಇನ್ನು ಹಣ್ಣಿನ ಬೆಳೆಗಳಲ್ಲಿ ಪಪಾಯ, ಬಾಳೆ, ದಾಳಿಂಬೆ, ಸೇಬು, ಸೀಬೆ, ನಿಂಬೆ, ಕಿತ್ತಳೆ, ಮೂಸಂಬಿ, ದ್ರಾಕ್ಷಿ, ಬೋರೆ, ಹುಣಸೆ, ನೇರಳೆಗಳು ಬಹಳ ಮುಖ್ಯವಾದಂಥವು. ಇನ್ನು ತೋಟದ ಬೆಳೆಗಳಲ್ಲಿ ತೆಂಗು, ಅಡಿಕೆ, ಕಾಫಿ, ಲವಂಗ, ಏಲಕ್ಕಿ, ಕರಿಮೆಣಸು, ಗೋಡಂಬಿ ಮತ್ತು ಕೋಕೋ ಬೆಳೆಗಳು ಪ್ರಮುಖವಾದಂಥವು. ಇನ್ನು ಅರಣ್ಯ ಮರಗಳಿಗೆ ಬಂದರೆ ಹೊಂಗೆ, ನೀಲಗಿರಿ, ಬೇವು, ಅಂಟುವಾಳ ಮತ್ತು ಗುಲ್ಮೋಹರ್ಗಳು ಮುಖ್ಯವಾದಂಥ ಈ ಅರಣ್ಯ ಮರಗಳಾಗಿರ್ತವೆ. ಇನ್ನು ಮುಖ್ಯವಾಗಿ ನಾವು ಜೇನು ಪೆಟ್ಟಿಗೆಗಳನ್ನು ಇಡುವಂಥ ಸ್ಥಳವನ್ನು ಮೊದಲೇ ಪರೀಕ್ಷಿಸಿ ಗೂಡುಗಳನ್ನು ಇಡುವಂಥ ಜಾಗವನ್ನು ಸಿದ್ಧಪಡಿಸ್ಕೊಂಡಿರಬೇಕು. ಇನ್ನು ಈ ಸ್ಥಳಾಂತರ ಜೇನು ಕೃಷಿಗೆ ಸೂಕ್ತವಾದಂಥ ಪ್ರದೇಶಗಳು ಅಂದರೆ ನಮ್ಮ ರಾಜ್ಯದ ಈ ಮಲೆನಾಡಿನ ಚಿಕ್ಕಮಗಳೂರು ಮತ್ತು ಅರೆಮಲೆನಾಡಿನ ಹಾಸನ ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಎಳ್ಳು, ಹುಚ್ಚಳ್ಳು ಮತ್ತು ಸೂರ್ಯಕಾಂತಿ ಬೆಳೆಗಳನ್ನು ಮೇ ತಿಂಗಳಿನಿಂದ ಜೂನ್ ತಿಂಗಳವರೆಗೆ ಬೆಳೆಯಲಾಗುತ್ತೆ. ಹೆಚ್ಚಿನ ಒಂದು ಪರಾಗ ಮತ್ತು ಮಕರಂದ ಈ ಸಸ್ಯಗಳಿಂದ ದೊರೆಯುತ್ತೆ. ಆದ್ದರಿಂದ ಮಲೆನಾಡಿನ ಪ್ರದೇಶದ ಸುತ್ತಮುತ್ತಲಿನ ಜೇನು ಕೃಷಿಕರು ತಮ್ಮ ಜೇನು ಕುಟುಂಬಗಳನ್ನು ಈ ಪ್ರದೇಶಗಳಿಗೆ ಸ್ಥಳಾಂತರಿಸಬಹುದು. ಹಾಗೆಯೇ ನವೆಂಬರ್ ತಿಂಗಳಿನಿಂದ ಮಾರ್ಚ್ ತಿಂಗಳವರೆಗೆ ವಿಶೇಷವಾಗಿ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಮತ್ತು ಬಳ್ಳಾರಿ ಜಿಲ್ಲೆಗಳ ಕಪ್ಪು ಮಣ್ಣಿನಿಂದ ಕೂಡಿರುವಂಥ ಪ್ರದೇಶಗಳಲ್ಲಿ ಸೂರ್ಯಕಾಂತಿ, ಹುಚ್ಚಳ್ಳು ಮತ್ತು ಕುಸುಬೆ ಬೆಳೆಗಳನ್ನು ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಜೇನು ಕೃಷಿಕರು ತಮ್ಮ ಜೇನು ಕುಟುಂಬಗಳನ್ನು ಈ ಪ್ರದೇಶಗಳಿಗೆ ಸ್ಥಳಾಂತರ ಮಾಡೋದರಿಂದ ಹೆಚ್ಚಿನ ಜೇನುತುಪ್ಪವನ್ನು ಪಡೆಯಬಹುದು. ಇನ್ನು ಬೇಸಿಗೆಯಲ್ಲಿ ಬಾಗಲಕೋಟೆ, ಬಿಜಾಪುರ, ದಾವಣಗೆರೆ, ಚಿತ್ರದುರ್ಗ ಮುಂತಾದಂಥ ಅಚ್ಚುಕಟ್ಟು ಪ್ರದೇಶದಲ್ಲಿ ಸೂರ್ಯಕಾಂತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಈ ಪ್ರದೇಶಗಳಿಗೂ ಕೂಡ ಜೇನು ಕುಟುಂಬಗಳನ್ನು ಸ್ಥಳಾಂತರಿಸಿ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಬಹುದು, ಜೊತೆಗೆ ಹೆಚ್ಚಿನ ಜೇನುತುಪ್ಪವನ್ನು ಕೂಡ ಪಡೆಯಬಹುದು. ಮಲೆನಾಡಿನ ಪ್ರದೇಶದ ಜೇನು ಕೃಷಿಕರು ಜೂನ್ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೆ ಹೆಚ್ಚಿನ ಒಂದು ಮಳೆಯಿಂದಾಗುವಂಥ ಆಹಾರದ ಕೊರತೆಯನ್ನು ತಡೆಯುವ ಸಲುವಾಗಿ ಜೇನು ಕುಟುಂಬಗಳನ್ನು ಅರೆಮಲೆನಾಡು ಮತ್ತು ಮೈದಾನ ಪ್ರದೇಶದಲ್ಲಿ ಬೆಳೆಯುವಂಥ ಸೂರ್ಯಕಾಂತಿ, ಕಡಲೆ, ತೊಗರಿ, ಹುಚ್ಚಳ್ಳು, ಹತ್ತಿ, ತೆಂಗು, ಅಡಿಕೆ, ಮಾವು ಮತ್ತು ದಾಳಿಂಬೆ ಬೆಳೆಯುವಂಥ ಪ್ರದೇಶಗಳಿಗೆ ಸ್ಥಳಾಂತರಿಸಿ ತಮ್ಮ ಜೇನು ಕುಟುಂಬಗಳನ್ನು ರಕ್ಷಿಸಿಕೊಳ್ಳಬಹುದು, ಜೊತೆಗೆ ಹೆಚ್ಚಿನ ಒಂದು ಜೇನುತುಪ್ಪವನ್ನು ಕೂಡ ಪಡೆಯಬಹುದು. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿಯನ್ನು ಆಲಿಸಿದ್ರೆ ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್, 7:45 ಚಿತ್ರಗೀತೆಗಳು, 9:05 ಕ್ರೀಡಾಲೋಕ, ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ, ಕೇರಳ ತಂಡಕ್ಕೆ ಸಂತೋಷ್ ಟ್ರೋಫಿ, ಫುಟ್ಬಾಲ್ ಪ್ರಶಸ್ತಿ, ಜೈನ್ ವಿಶ್ವವಿದ್ಯಾಲಯಕ್ಕೆ ಖೇಲೋ ಇಂಡಿಯಾದಲ್ಲಿ ಅಗ್ರಸ್ಥಾನ, ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಖೇಲೋ ಇಂಡಿಯಾದ ಹಾಕಿ ಪಂದ್ಯದಲ್ಲಿ ಚಿನ್ನದ ಪದಕ, ಹಾಕಿ ಸೆಂಟರ್ ಫಾರ್ವರ್ಡ್ ಆಟಗಾರ ಹರೀಶ್ ಮುತಗಾರ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಪಿಎಂ ಜಗದೀಶ್. 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:05 ನಾಟಕ ಗಾಯಗೊಂಡವರು, ರಚನೆ ನಾಗತಿಹಳ್ಳಿ ಚಂದ್ರಶೇಖರ್, ನಿರ್ಮಾಣ ಬಿ ಗಂಗಪ್ಪ. 10:35 ತೂಗುಮಂಚ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ಇನ್ನು ಮುಂದೆ ಪ್ರಸಾರವಾಗಲಿದೆ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ,